ಮುಗಿಯಿತು. ಆಕಾಶವಾಣಿಯ ಧ್ವನಿ ಮುದ್ರಣ ಭಂಡಾರದಲ್ಲಿ ಅಡಕವಾಗಿರುವ ಅನನ್ಯವಾದ ನಾಟಕಗಳು, ರೂಪಕಗಳು, ಅಪರೂಪದ ಸಂದರ್ಶನಗಳು, ಅಮೂಲ್ಯವಾದ ಚಿಂತನೆಗಳು, ಸಿರಿಧನಿಯ ಇಂಪಾದ ಹಾಡುಗಳು, ಇನ್ನೂ ಅನೇಕ ವಿಶೇಷ ಕಾರ್ಯಕ್ರಮಗಳು ಈಗ ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರ್ ಯೂಟ್ಯೂಬ್ನಲ್ಲಿ ಲಭ್ಯ. ಇವೆಲ್ಲವನ್ನು ಆಲಿಸಲು, ಆಸ್ವಾದಿಸಲು ಸಬ್ಸ್ಕ್ರೈಬ್ ಮಾಡಿ ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನೆಲ್. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51, ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮವನ್ನು ಕೇಳುವಂತಹ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಬಳಿಚಕ್ರ ಗ್ರಾಮದ ರೈತ ಮಹಿಳೆ ಗಿರಿಜಾ ಅವರ ಸಾವಯವ ಕೃಷಿ ಅನುಭವಗಳನ್ನು, ನಂತರ ಹವಾಮಾನ ವರದಿ ಮತ್ತು ಕೃಷಿ ಸಲಹೆಗಳು, ಮತ್ತು ಹುಲಿ ಹೈದರ್ ಗ್ರಾಮದ ಮಾರೆಪ್ಪ ಹಾಗೂ ಸಂಗಡಿಗರಿಂದ ತತ್ವ ಪದಗಳನ್ನು. ಹಾಗಾದರೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಬಳಿಚಕ್ರ ಗ್ರಾಮದ ರೈತ ಮಹಿಳೆ ಗಿರಿಜಾ ಅವರ ಸಾವಯವ ಕೃಷಿ ಅನುಭವಗಳನ್ನು. ಇವರನ್ನು ಮಾತನಾಡಿಸಲಿದ್ದಾರೆ ಡಾ ವಿಜಿ ಬಾವಲತ್ತಿ. ಇವತ್ತಿನ ನಮ್ಮ ಕಿಸಾನವಾಣಿ ಕೃಷಿ ಮಹಿಳೆ ಗಿರಿಜಾ ಶಂಕರಗೌಡ ಮಾಲಿಪಾಟೀಲ್ರು. ಇವರು ಸುಮಾರು ವರ್ಷದಿಂದ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಶಂಕರಗೌಡರು ಸಾವಯವ ಕೃಷಿ ಮಾಡ್ತಾರೆ, ಅವ್ರ ಜೊತೆ ಅವರ ಧರ್ಮಪತ್ನಿ ಗಿರಿಜಾ ಅವರು ಸಹ ಕೃಷಿಯೊಳಗೆ ಸಾಕಷ್ಟು ಅವ್ರ ಜೊತೆ ಸಹಾಯ ಮಾಡ್ತಿರ್ತಾರೆ. ಹೇಗೆ ಸಾವಯವ ಕೃಷಿ ಮಾಡ್ತಾ ಇದ್ದಾರೆ, ಏನೆಲ್ಲ ಬೆಳೀತಾ ಇದ್ದಾರೆ, ಒಬ್ಬ ಗೃಹಿಣಿಯಾಗಿ ಅವ್ರ ಮನೆಯವ್ರ ಜೊತೆ ಅಥವಾ ಕೃಷಿಯಲ್ಲಿ ಏನೇನು ಕೆಲಸ ಮತ್ತು ಯಾವ ರೀತಿ ಕೆಲಸವನ್ನು ನಿಭಾಯಿಸಿಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಗಿರಿಜಾ ಅವರು ನಮ್ಮ ರೈತರೊಂದಿಗೆ ಹಂಚ್ಕೋತಾ ಇದ್ದಾರೆ. ಗಿರಿಜಾ ಅವರೇ, ಮೂಲತಃ ನೀವು ಶಾಲೆ ಅದು ಕಲ್ತೀರಾ? ಹೇಗೆ? ಸೇವಂತ ಕಲ್ತೀವ್ರಿ. ಮೊದಲ ದೊಡ್ಡ ಮನೆತನ ನಮ್ಮನ್ನೇನು ಹೊರಕ್ಕೆ ಕಳಿಸಿಲ್ರಿ. ಇಲ್ಲಿ ನಮ್ಮನೆಗೆ ಬಂದಿದ್ದು ನಮ್ಮ ಅತ್ತೆ ಮಾವರು ಕಳಿಸಿಲ್ರಿ. ಈಗ ನಮ್ಮನೆಯವ್ರು ಮಾಡ್ಲಕತ್ತಿಂದ ನನಗೂ ಮಾಡ್ಬೇಕಂತ ಆಸಕ್ತಿ ಬಂತ್ರಿ. ಮತ್ತು ಒಂದು ಸ್ವಲ್ಪ ವಾಕಿಂಗ್ನ ಆಗ್ತದ, ಊಟ ಗೀಟ ಚಲೋ ಆಗ್ತದ, ಬಿಸಿಲಿಗೆ ತಿರುಗಾಡ್ಬೇಕು, ಯಾವ ರೋಗ ಇಲ್ಲ ಅಂತೇಳಿ ಹಿಂಗಾಗಿ ಅವ್ರ ಸಂಗಟ ಎಲ್ಲ ಕೆಲಸ ಮಾಡ. ಈಗ ನಿಮ್ಮ ಮನೆಯವ್ರು ನೋಡಿ ಸಾವಯವ ಕೃಷಿ ಮಾಡ್ತಾ ಇದ್ದಾರೆ, ನೀವು ಒಕ್ಕಲ್ತನದ ಕೆಲಸ ಮೊದಲು ನಿಮಗೆ ಮಾಡ್ಲಿಕ್ಕೆ ಬರ್ತಿತ್ತಾ? ಇಲ್ಲಿಗೆ ಬಂದ ಮೇಲೆ ಕಲ್ತ್ರೆ ಎಲ್ಲ ಹೇಗೆ? ಇಲ್ಲ ಇಲ್ಲ, ಇಲ್ಲೇ ಬಂದಿಂದೇ ಕಲ್ತೇನ್ರಿ. ಕೂಲರ್ನ ಕೇಳ್ತಿದ್ದೇನ್ರಿ ಅವ್ರನ್ನ. ಅವರು ಒಂದ್ ಸ್ವಲ್ಪ ಉಳ್ಳಾಗಡ್ಡೆ ಹಚ್ಚಂದ್ ನೋಡೋಣ, ನಾ ಹಚ್ಲಕ್ ಓದ್ತಿದ್ದೇನ್ರಿ. ಅವ್ರು ಸತ್ತೆಗೆದ್ ನೋಡೋಣ, ನಾ ಸತ್ತೆಗ್ಲಕ್ ಓದಿದ್ದೆ. ಹಂಗಾಗಿ ಈಗೆಲ್ಲ ನಾನೇ ಮಾಡ್ತೀನಿ ಅನ್ನಂಗೆ ಆಗ್ಯದ್ರಿ. ಒಂದೆರಡು ಆಳುಗಳು ಆಗ್ತಿತ್ತಂದ್ರೆ ನಾನೇ ಮಾಡ್ತೇನ್ರಿ. 10-12 ಆಳು ಬೇಕಾಯ್ತಂದ್ರೆ ಅವ್ರು ತಗೊಂಡು ಮಾಡ್ತೇನ್ರಿ. ನಾನು ಒಂದ್ ಎರಡು ಆಳಲ್ಲಿ ಆಗುವಂತ ಕೆಲಸಗಳು ನೀವು ಒಬ್ಬರೇ ಮಾಡಿ ಮುಗಿಸ್ಬಿಡ್ತೀನಿ? ಮಾಡ್ತೇನ್ರಿ, ಮಾಡ್ತೇನ್ರಿ. ನಾ ಒಬ್ಬರೇ ಮಾಡ್ತೇನ್ರಿ. 20 ಗುಂಟೆ ಆದರ್ಶ ಉಳ್ಳಾಗಡ್ಡಿ ಮಾಡಿದ್ದೇವ್ರಿ. ನಾ ಒಬ್ಬಕ್ನೇ ಮಾಡ್ಕೊಂಡೇನ್ರಿ ಅಷ್ಟು, ಎಲ್ಲಷ್ಟು ನಾನೇ ಮಾಡೇನ್ರಿ. ಏನು 20 ಗುಂಟೆ ಅಂದ್ರೆ ಅರ್ಧ ಎಕರೆ ಅಷ್ಟು ನಾನೇ ಮಾಡೇನಿ ನೋಡ್ರಿ. ಹ್ಞೂ ರೀ, ನಾನೇ ಮಾಡೇನಿ. ಈಗ ನೋಡ್ರಿ, ಸಾವಯವ ಕೃಷಿ ನಿಮ್ಮ ಮನೆಯವರು ಸಾವಯವ ಕೃಷಿ ಮಾಡಾಕತ್ತಾರೆ, ಏನ್ ಅನಿಸ್ತದೆ ನಿಮ್ಗೆ ಸಾವಯವ ಕೃಷಿ ಅಂದ್ರೆ ಏನು, ಯಾವ ರೀತಿ ಸಾವಯವ ಕೃಷಿ ಮಾಡಾಕತ್ತೀರಿ ನೀವು? ನಾವ್ ನೋಡ್ರಿ ಇದ ಹಾಕಳ ಉಚ್ಚಿ ಎಂಡಿಲಿಂದ ಮಾಡಾಕತ್ತಾರಲ್ರಿ, ಅದ್ರಲಿಂದ ನಮ್ಗ ಈಗ ಆರೋಗ್ಯಕ್ನು ಒಳ್ಳೇದ್ರಿ. ಈಗ ಏನ ಕೆಲಸ ಮಾಡ್ಬೇಕಾದ್ರೆ ಅದು ಔಷಧ ಮೈಗತ್ತು ದವಾಖಾನೆಗೆ ಹೋಗ್ಬೇಕಾದಂತಾರೆ, ಇದ್ರಲಿಂದ ಏನು ಆಗ್ತಾ ಇಲ್ರಿ ನಮಗ. ಆರಾಮನು ಇವಿ, ಅದು ಮಾಡಿದ್ದು ಲಾಭನೂ ಸಿಗ್ಲಾಕತ್ತೈತಿ ನಮಗ. ಹಿಂಗಾಗಿ ನಾವು ಸಾವಯವ ಸಂಘಟ ನಮ್ಮ ಮನೆಯವ್ರ ಸಂಘಟ ನಾನು ಮಾಡ್ಲಾಕತ್ತೇನ್ರಿ. ಹಂಗೆ ಈಗ ಏನೇನು ಔಷಧಗಳನ್ನು ತಯಾರು ಮಾಡ್ತೀರಿ ಸಾವಯವ ಇದು ಕೃಷಿ ಅಂತಂದ್ರೆ? ಬೇಕಾಗ್ತವೆ, ಭೂಮಿಗೆ ಹಾಕಬೇಕು, ಬೆಳೆಗೆ ಹೊಡೆಯಾಕಬೇಕು. ಏನಾರ ರೋಗ ಬಂತು ಕೀಟ ಬಂತು ಅಂದ್ರೆ ಏನೇನು ತಯಾರು ಮಾಡ್ಕೋತೀರಿ ನೀವೆಲ್ಲ ಮನೆಯಲ್ಲಿ? ನಾವು ನೋಡ್ರಿ ಭೂಮಿಗೆ ಹಾಕ್ಲಾಕ ಜೀವಾಮೃತ ಮಾಡ್ತೀವ್ರಿ, ಮ್ಯಾಲ ಸಿಂಪರಣೆ ಮಾಡ್ಲಾಕ ಅಗ್ನಿ ಕಷಾಯ ಮಾಡ್ತೀವ್ರಿ, ಗೊಬ್ಬರ ತಪ್ಪಲ ಅಂತ ಸಿಗ್ತದ್ರಿ ಅದು ಸಿಂಪರಣೆ ಮಾಡ್ಲಿಕ್ಕೆ ಮಾಡ್ತೀವ್ರಿ, ಮತ್ತು ಪಂಚಗವೆ ಅಂತೇಳಿ ಅದನ್ನು ಸಿಂಪರಣೆ ಮಾಡ್ಲಿಕ್ಕೆ ಮಾಡ್ತೀವ್ರಿ. ಹಿಂಗೆ ಇನ್ನು ಯಾವನ ಇದು ಸೊಂಟಿಲಿಂದ ಮಾಡ್ತೀವ್ರಿ, ಒಂದು ಸೊಂಟಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಅದೇ ಕುಟ್ಟಿ ಬಿಸಿ ನೀರಾಗ ನೆನೆ ಇಡ್ತೀವ್ರಿ, ನೆನೆ ಇಟ್ಟು ಒಂದು 6 ತಾಸು ಬಿಡ್ತೀವ್ರಿ ಅದನ್ನು, ಅದೆಲ್ಲ ಸೋಸ್ಕೊಡ್ತೀನಿ, ಅವ್ರು ಸಿಂಪರಣೆ ಮಾಡ್ತಾರೆ, ನಾನು ನೀರು ಹಾಕ್ತೇನೆ ರೀ ಅದಕ್ಕೆ. ಈಗ ಅಗ್ನಿ ಕಷಾಯ ಅಂತಂದ್ರಲ್ಲ, ಅಗ್ನಿ ಕಷಾಯ ಅಂತಂದ್ರೆ ಏನದು, ಹೇಗೆ ಮಾಡ್ತೀರಿ ಅದು ನೋಡ್ರಿ? 1 ಕಿಲೋ ಮೆಣಸಿನ್ಕಾಯಿ ತೋತೀವ್ರಿ, 1 ಕಿಲೋ ಬೆಳ್ಳುಳ್ಳಿ ತೋತೀವ್ರಿ, ಅದಕ್ಕೆ 1 ಕಿಲೋ ತಂಬಾಕು ತೋತೀವ್ರಿ, 5 ಕಿಲೋ ಇದು ಬೇವಿನ ತಪ್ಪಲ ತೋತೀವ್ರಿ. ಹ್ಞೂ ರೀ, ಅದು ಬೇವಿನ ತಪ್ಪಲ ಸಣ್ಣ ಕುಟ್ತೀವ್ರಿ, ಕುಟ್ಟಿ ಅದನ್ನ ಹುಚ್ಚಿ ಕಾಸ್ಲಾಕ್ ಇಡ್ತೀವ್ರಿ 10 ಲೀಟ್ರ್ 20 ಲೀಟ್ರ್ ನಮ್ಗೆ ಎಷ್ಟು ಬೇಕಾಗ್ತದೆ ಹುಚ್ಚಿ ಎಷ್ಟು ಇರ್ತಾವ ಅದ್ರ ಅಂದಾಜಿನ ಮೇಲೆ ಕೂಸ್ಲಾಕ್ ಇಡ್ತೀವ್ರಿ ಅದನ್ನ, ಅದು ಒಂದು ಒಂದು ಆಗಿ ಹಾಕ್ತೀವ್ರಿ. ಹಿಂದಗಡೆಗೆ ಲಾಸ್ಟಿಗೆ ಅದು ತಂಬಾಕು ಹಾಕ್ತೀವ್ರಿ, ಹಾಕಿ ಮೇಲೆ ಒಂದು ಮುಚ್ಚಳ ಮುಚ್ಚಿ ಬಿಡ್ತೀವ್ರಿ, ಅದೆಲ್ಲ ಕುದ್ದುಗಳೇ ಸ್ಮೆಲ್ ಬರ್ಲಕ್ಕೆ ಚಾಲು ಆಗ್ತದ್ರಿ. ಅವಾಗ ನೋಡಿ ಅದನ್ನ ಬೆಂಕಿ ಎಲ್ಲ ಆರಿಸಿ ಕಿಚನ್ ಮೇಲೆ ಬಿಟ್ಬಿಡ್ತೀವ್ರಿ, ಅದು ಒಂದು ದಿವಸ ಕಿಚನ್ ಮೇಲೆ ಬಿಟ್ಟು ಅದೆಲ್ಲ ಕಿಚ್ಚಾರಿಗಳು ಒಳಗೆ ತಂದಿಟ್ಕೋತೀವ್ರಿ 3 ದಿವಸ. ಅದು ಅದರಿಂದ ತೆಳ್ಳನ ಬಟ್ಟಿ ತೊಗೊಂಡು ಸೋಸಿ ತಯಾರು ಮಾಡಿ ಇಟ್ಕೋತೀವ್ರಿ, ಅದು 6 ತಿಂಗಳು ಬರ್ತದೆ. ಅದನ್ನು ಸಿಂಪರಣೆ ಮಾಡ್ತೀರಿ, ಎಷ್ಟೆಷ್ಟು ಹಾಕೊಂಡು ಸಿಂಪರಣೆ ಮಾಡ್ಬೇಕದನ್ನು? ಅವ್ರು ಗಂಡು ಮಕ್ಳು ಹಾಕ್ತಾರೆ, ಆದ್ರೆ ನಾ ನೀರು ನಾ ಮಾಡೋ ಕೆಲಸ ನಾ ಹ್ಞೂ ಮಾಡೋ ಕೆಲಸ ನಮ್ದ್ರಿ. ಹ್ಞೂ, ಈಗ ಅಗ್ನಿಯಸ್ತ್ರ ಆಯಿತು, ಜೊತೆಗೆ ಜೀವಾಮೃತ, ಆಮೇಲೆ ಪಂಚಗವ್ಯ ಮಾಡ್ತೀರಿ, ಆಮೇಲೆ ಸಗಣಿ. ಈಗ ಸಾವಯವ ಕೃಷಿ ಮಾಡ್ಬೇಕಂದ್ರೆ ಕಡ್ಡಾಯವಾಗಿ ಆಕಳು ಇರ್ಬೇಕಂತಾರೆ ನಿಮ್ದು? ಇರ್ಬೇಕ್ರಿ, ನಮ್ಮಲ್ಲಿ ಅದಾವ್ರಿ 2-3 ಆಕಳು ಅದಾವ್ರಿ. ಒಂದು ಎಮ್ಮೆ ಆದ್ರಿ, ಎಮ್ಮೆದೇನು ಬಳಸಲ್ರಿ ನಾವು, ಆಕಳದ್ದೇ ಜಾಸ್ತಿ ಬಳಸ್ತೀವ್ರಿ. ಆಕಳು ಹಾಲು ಕುಡಿಲಕ್ಕೂ ಬರ್ತದ, ಅದು ಮತ್ತು ಪಂಚಗವಿ ಮಾಡ್ಲಾಕ ಹಾಲು ಬೇಕಲ್ರಿ, ಹಾಲು ಮೊಸರು ತುಪ್ಪ ಅದರಲ್ಲೇನೆ ಮಾಡ್ಕೋತೀವ್ರಿ ನಾವು. ಹ್ಞೂ ರೀ, ಅಂದ್ರೆ ಕಡ್ಡಾಯವಾಗಿ ಆಕಳುಗಳು ಇರ್ಬೇಕು ಮನ್ಯಾಗ? ಇರ್ಬೇಕ್ರಿ, ಇರು. ಹಾಂ, ಜವಾರಿ ಆಕಳೇನೆ ಅದಾವ್ರಿ ನಮ್ಮಲ್ಲಿ. ಇಲ್ಲ ಇಲ್ರಿ. ಹ್ಞೂ ರೀ, ಏನು ಅನಿಸ್ತದ್ರಿ ಗಿರಿಜಾ ಅವರೇ, ನೀವು ಕೃಷಿ ಮಾಡ್ತಾ ಇದ್ರಿ, ಸಾವಯವ ಕೃಷಿ ಮಾಡಾಕತ್ತಿದ ಮೇಲೆ ನೀವು ಹೇಳಿದ್ರಿ ಈಗ ಉಳ್ಳಾಗಡ್ಡಿ ನೋಡ್ರಿ, 1/2 ಎಕರೆ ಉಳ್ಳಾಗಡ್ಡಿ ನಾನು ಮಾಡೀನಿ, ಎಲ್ಲ ನಾನು ಕಳೆ ತೆಗ್ದೀನಿ ನಾನಂದ್ರೆ, ಬದಲಾವಣೆ ಏನು ಗಮನಿಸ್ತಾ ಇದ್ರಿ ನೀವು? ಹೊರಗೆ ರಾಸಾಯನಿಕ ಹಾಕಿ ಮಾರ್ಕೆಟಿಂದ ತಂದಂಥ ಕಾಯಿಪಲ್ಯಕ್ಕೂ ನೀವು ಉಳ್ಳಾಗಡ್ಡಿ ಬೆಳೆದಿರ್ಬೋದು, ಮನೆಯಲ್ಲಿ ಯಾವುದೋ ಒಂದು ತರಕಾರಿ ಬೆಳೆದಿರ್ಬೋದು, ಅದಕ್ಕೆ ಇದಕ್ಕೆ ನೋಡಿದ್ರೆ ಏನು ಅನ್ಸಕತ್ತೆ ನಿಮ್ಗೆ? ನಮ್ಮ ತರಕಾರಿ ನೋಡಿದ್ರೆ ನಮಗೆ ರುಚಿ ಅನಿಸ್ತದ ರೀ, ಅದು ತರಕಾರಿ ನಮ್ಗೆ ಹೋಗೋವಲ್ರಿ, ಯಾಕಂದ್ರೆ ಈಗ 4 ವರ್ಷದಿಂದ ಮಾಡ್ಲಾಕತ್ತೀವಲ್ರಿ ಅದನ್ನು, ಅದು ಬಿರುಸು ಅನಿಸ್ತದ್ರಿ, ಇದು ಮೃದು ಅನಿಸ್ತದೆ, ಅದಕ್ಕಾಗಿ ಅದು ಇದನ್ನೇ ಸಿಂಪರಣೆ ಮಾಡಿದ್ರೆ ಇದು ಊಟಕ್ಕೂ ಚಲೋ, ಮತ್ತೆ ತರ್ಲಕ್ಕ ಹೋದಂತ ನನ್ನ ಮನೆಗೆ ಏನು ಬೇಕಾಗ್ತದ್ರಿ ಅದೆಲ್ಲ ಸ್ವಲ್ಪ ಸ್ವಲ್ಪ ಸ್ವಲ್ಪ ನಾವು ಊಟಕ್ಕೆ ಮಾಡ್ಕೋ, ಹಾಂ ನಾನೇ ಬೆಳ್ಕೋತೇನ್ರಿ ಮನೆ. ಏನೇನು ನಿಮ್ಮ ಮನೆಗೆ ಏನೇನು ಕಾಯಿಪಲ್ಲೆ ಹಾಕೋತೀರಲ್ಲ? ನಾವು ಸೌತೆಕಾಯಿ ಹಾಕೋತೀವ್ರಿ, ಬೆಂಡೆಕಾಯಿ ಹಾಕೋತೀವ್ರಿ, ಟಮಾಟಿ ಹಾಕೋತೀವ್ರಿ, ಬದ್ನೆಕಾಯಿ ಒಂದು ಹಾಕಲ್ರಿ ನಾನು, ಅದು ಬದ್ನೆಕಾಯಿ ತಿನ್ನಲ್ಲ ನಾವು, ಹಾಕಲ್ಲ ಅಷ್ಟೇ. ಮೆಣಸಿನ್ಕಾಯಿ, ಮೆಂತ್ಯ ಪಲ್ಯ, ಕೊತ್ತಂಬರಿ, ರಾಜಗಿರಿ ಎಲ್ಲ ಹಾಕೋತೇನ್ರಿ ಸ್ವಲ್ಪ ಸ್ವಲ್ಪ ರೀ. ಅಂದ್ರೆ ಹೊರಗಡೆಯಿಂದ ಕಾಯಿಪಲ್ಯ ತರಕ ಹೋಗುದಿಲ್ಲ? ಇಲ್ಲ, ತರಲ್ರಿ ನಾವು, ತರಲ್ಲ. ಅಂದ್ರೆ ಕಾಯಿಪಲ್ಯದ ಸುಮಾರು ದುಡ್ಡು ಉಳಿಸಾಕತ್ತೀರಿ ನೀವು ಮನೆಗೆ? ಉಳಿಸ್ಲಾಕತ್ತೀರಿ ನೋಡ್ರಿ. ಈಗ ಮುಖ್ಯವಾಗಿ ತಾವು ಮನೆ ಕೆಲಸನೂ ಮಾಡ್ಬೇಕು, ಹೊಲದ ಕೆಲಸನೂ ಮಾಡ್ಬೇಕು, ಹೇಗೆ ನಿಭಾಯಿಸ್ಕೊಂಡು ಹೊಂಟೀರಿ? ಮನೆ ಕೆಲಸ ಮಾಡ್ತೀವ್ರಿ, ಒಂದು ಸ್ವಲ್ಪ ಬೇಗ ಎದ್ದೇಳ್ಬೇಕ್ರಿ, 5:00 4:00 ಹಂಗೆ ಕೆಲಸ, ಹೊಲ್ದಾಗ ಕೆಲಸ ಹೆಂಗಿರ್ತೋ ಹಂಗೆ ಎದ್ದೇಳ್ತೀವ್ರಿ. ಮುಂಜಾನೆ ಕೆಲಸ ಮಾಡ್ಕೊಂಡು ಹೊಲ್ದಾಗ ಹೋಗ್ತೀವ್ರಿ, ಮಧ್ಯಾಹ್ನ ಬಂದು ಅಡುಗೆ ಮಾಡ್ಕೊಂಡು ಉಣ್ತೀವ್ರಿ. ತ್ರಾಸ ಆಗ್ತದ್ರಿ, ಅಂದ್ರೆ ಖುಷಿ ನೆಮ್ಮದಿ ಸದೇ ಅದು ತ್ರಾಸ ಅನ್ಸವಲ್ದು ನನಗೆ. ಹ್ಞೂ, ಖುಷಿಯಿಂದ ಮಾಡ್ಬೇಕು, ಇಷ್ಟಪಟ್ಟು ಮಾಡ್ಬೇಕು, ಕಷ್ಟಪಟ್ಟು ಮಾಡ್ಬೇಕು. ಹಾಂ, ಇಷ್ಟಪಟ್ಟು ಮಾಡ್ಲಾಕತ್ತೀನಿ ರೀ, ಕಷ್ಟಪಟ್ಟು ಮಾಡ್ಲಾಕತ್ತಿಲ್ಲ ನಾನು. ಹ್ಞೂ ರೀ, ಮತ್ತೆ ಸಾಯಂಕಾಲ ಹೊತ್ನಾಗ ಬಿಸಿಲು ಹೋದ್ಮೇಲೆ ಮತ್ತೆ ಹೊಲ್ದಾಗೆಲ್ಲ ಕೆಲಸ? ಹಾಂ, ಹೋಗ್ತೀನಿ ರೀ, ಹಂಗೆ ಕೆಲಸ ಇದ್ರೆ ಮಧ್ಯಾಹ್ನ 1 ತಾಸು ಅಷ್ಟೇ ಮನೆಗೆ ಬರ್ತೇನೆ ರೀ, ಇಲ್ಲಾಂದ್ರೆ ಅಲ್ಲೇ ಇದ್ಬಿಡ್ತೇನೆ ರೀ ಹೊಲ್ದಾಗೆ. ಈಗ ನೋಡ್ರಿ, ಆಕಳ ಅದಾವ, ಎಮ್ಮೆ ಅದಾವ, ಮತ್ತೆ ಅದರದ್ದು ನೋಡ್ಕೋಬೇಕಾಗತ್ತೆ, ಹೇಗೆ ಮತ್ತೆ ನೀವೇ ಅದನ್ನು ಮಾಡ್ತೀರಾ ಅಥವಾ ಬೇರೆ ಆಳುಗಳು ಇಟ್ಕೊಂಡಿರಿ? ಇಲ್ರಿ, ಹಾಳು ಇಟ್ಕೊಂಡಿಲ್ರಿ, ಅವು ಏನು ಮೇವು ಇದ್ದಲ್ಲಿ ಕಟ್ತೀವ್ರಿ, ಸಾಯಂಕಾಲ ಮೇವು ಕೊಯ್ದು ಹಾಕ್ತೀವ್ರಿ, ರಾತ್ರಿ ಅದೇನು ಹುಲ್ಲು ಇದು ಸೊಪ್ಪೆ ಆದ್ರಿ ಅದನ್ನೆಲ್ಲ ಕಟ್ ಮಾಡಿ ಹಾಕ್ತೀವ್ರಿ, ಏನು ತ್ರಾಸ ಅನಿಸಲ್ರಿ, 2 ಟೈಮ್ ಹೋಗಿ ನೀರು ಕುಡಿಸಿ ಬರ್ತೀವ್ರಿ ಅವಕ್ಕೆ. ಎಲ್ಲೆಲ್ಲಿ ನಮ್ದು ಹೊಲ ಖಾಲಿ ಅದ ಅಲ್ಲೆಲ್ಲಿ ಕಟ್ತೀವ್ರಿ, ಅದು ಹೊಲಕ್ಕೆ ಗೊಬ್ಬರನ ಆಗ್ತದ, ಉಚ್ಚಿನೂ ಬೀಳ್ತದ, ಹಿಂಗಾಗಿ ನಾವು ಜಾಸ್ತಿ ನಮ್ಮ ಹೊಲ್ದಾಗ ಕಟ್ಕತ್ತೀವಿ, ಎಲ್ಲಿ ಮೇಸ್ಲಾಕ್ ಬಿಡಲ್ಲ ಅವ್ರನ್ನ. ಹಾಂ, ಬಿಡಲ್ರಿ. ಮತ್ತೆ ಮೇವಿನ ವ್ಯವಸ್ಥೆ ಏನು ಮಾಡ್ಕೋತೀರಿ ಎಲ್ಲ ದನಗಳಿಗೆ ಏನಾದರೂ ಮೇವು ಸೊಪ್ಪೆ ಅದು ಬೇಕಾಗ್ತವೆ ಹೆಂಗೆ ಮಾಡಿರಿ? ಹ್ಞೂ, ನಮ್ಮದೇ ಸೊಪ್ಪೆ ಬರ್ತದಲ್ರಿ, ಜೋಳ ಹಾಕಿವಿ ಈಗ, ಅದ್ರ ಸೊಪ್ಪೆ ಬರ್ತದೆ, ಅಷ್ಟು ಹುಲ್ಲು ಜಮ ಮಾಡಿ ಇಟ್ಕೋತೀವಿ, ಆಯ್ತು ತಂದು ಒತ್ತಟ್ಟು ಕೂಡ ಹಾಕೋತೀವಿ ರೀ, ಅದೇ ಸೊಪ್ಪೆ ಅದೇ ಹುಲ್ಲು ಹಾಕಿ ಮೇಯಿಸ್ತೀವಿ ರೀ. ಹಸಿ ಮೇವಿದ್ದಾಗ ಡೋಣಗಳೆಲ್ಲ ಕೊಯ್ದಿಡ್ತೀನಿ ರೀ ನಾನು, ನಮ್ಮ ಮನೆಯವ್ರು ತಂದು ಹಾಕ್ತಾರೆ ಅವ್ರು. ಹ್ಞೂ ರೀ. ಈಗ ನೋಡ್ರಿ, ನಿಮಗೆ ಸಾವಯವ ಕೃಷಿ ಮಾಡಾಕತ್ತಿದ ಮೇಲೆ ನಿಮ್ಮ ಮನೆಯವರು ಸಾವಯವ ಕೃಷಿ ಮಾಡಾಕತ್ತಿದ್ರು, ಅವಾಗ ಏನಾದರೂ ನಿಮಗೆ ಒಳ್ಳೇದು ಅನಿಸ್ತೆ ಅಥವಾ ನೀವೇನಾದರೂ ಅವ್ರು ಸಜೆಸ್ಟ್ ಮಾಡಿದರೆ ಬ್ಯಾಡ ಇದೆಲ್ಲ ಮಾಡೋದು ಸುಮ್ಮನೆ ಯಾಕೆ ತ್ರಾಸ ತೊಗೋತೀರಿ ಅಂತಕ್ಕಂಥದ್ದು, ಇಲ್ಲ ಮಾಡೋಣಂತೇಳಿ ನೀವು ಪ್ರೋತ್ಸಾಹ ಕೊಟ್ಟರೆ ಹೇಗೆ? ಇಲ್ರಿ, ಒಂದು ದಿವಸ ಹಿಂಗೆ ಮೊಬೈಲ್ ನೋಡಾಕತ್ತಿದ್ದೇನೆ ರೀ, ಅದು ನೋಡಿದ ನನಗೆ ಇಂಟ್ರೆಸ್ಟ್ ಬಂತು ಮಾಡ್ಬೇಕಂತ, ನಮ್ಮ ಮನೆಯವ್ರಿಗೆ ಕೇಳಿದೆ ಹಿಂಗೆ ಮಾಡಮೇನಂತ, ಆದರೆ ಆಯ್ತು ಮಾಡಮಂದ್ರಿ ಅವರು. ಹಂಗೆ ಅದನ್ನು ನಾನೇ ಜಾಸ್ತಿ ಒತ್ತಾಯ ಮಾಡಿ ಮಾಡಾಕತ್ತಿದ್ರಿ, ನಮ್ಮ ಮನೆಯವ್ರು ನಮ್ಮ ಸಂಗಡ ಮಾಡಾಕತ್ತಿದ್ರು, ನಮಗೂ ಖುಷಿ ಆಗಕತ್ತೆ, ಹಂಗೆ ಮಾಡಾಕತ್ತಿರಿ. ನೀವೇ ಅವ್ರಿಗೆ ಒಂಥರ ಮೋಟಿವೇಶನ್ ಮಾಡಿದ? ಹಾಂ, ಮಾಡೇನಿ ಮಾಡೇನಿ, ಹ್ಞೂ ಮಾಡೇನಿ ನೋಡ್ರಿ ಮಾಡೇನಿ. ಅಂದ್ರೆ ನಿಮಗೆ ಅದನ್ನೆಲ್ಲ ನೋಡಿ ಆಸಕ್ತಿ ಬಂತು? ಆಸಕ್ತಿ ಬಂದದ್ರಿ, ಅದು ಬುಕ್ಕ ತರಿಸಿನ್ರಿ, ಆ ಬುಕ್ಕ ನೋಡ್ತೀನಿ, ಅದು ಯಾವ್ಯಾವಾಗ ಏನೇನು ಮಾಡ್ಬೇಕು ಅದು ನೋಡ್ಗೇಸಿಂದ ಮಾಡ್ಕೊಂತ ಹೊಂಟಿವಿ ರೀ ನಾವು. ಈಗ ಯಾವುದೇ ಒಂದು ಬೆಳೆಯನ್ನು ಹಾಕುವಾಗ ನೋಡ್ರಿ, ಕಲ್ಲಂಗಡಿ ಹಾಕಿರಿ, ಕಲ್ಲಂಗಡಿ ಹಾಕುವಾಗ ಏನಾದರೂ ಬೆಳೆ ಹೊಸ ಬೆಳೆಗೆ ಹೋಗುವ ಹೊತ್ನಾಗ ಏನಾದರೂ ಇಬ್ಬರು ಕುಂತು ಚರ್ಚೆ ಮಾಡ್ತಿರೋ ಅಥವಾ ಏನು ನೀವು ಸಜೆಸ್ಟ್ ಮಾಡಿದ ಅವ್ರು ಹಾಕ್ತಾರೋ ಅಥವಾ ಅವರ ಸಜೆಸ್ಟ್ ಮಾಡಿದಕ್ಕೆ ನೀವು ಎಸ್ ಅಂತೀರೋ, ಹೆಂಗೆ ಡಿಸಿಷನ್ ತೊಗೋತೀರಿ ಇಬ್ಬರು ಕೂಡಿ? ಇಲ್ಲಿ ನಮ್ಮ ಎರಡು ಮಕ್ಕಳು, ನಾವು ಇಬ್ಬರು ಕೂಡಿ ನಾಲ್ಕು ಮಂದಿ ಕೂಡಿ ಮಾತಾಡ್ಕೊಂಡಿವಿ ರೀ, ಇದು ಮಾಡಿದ್ದಿಲ್ಲರಿ ನಾವು, ಅಂದ ಮೊದಲು ಸಜ್ಜಿ ಮಾಡ್ಬೇಕಂತ ಮಾಡಿದ್ದೀವಿ ರೀ. ಅಂದರೆ ಸಜ್ಜಿ ಆದ್ರೆ ಹೊಲ ಸತ್ತು ಕಳಿತದ ಅಂದರಿ, ಇಷ್ಟೆಲ್ಲ ಗೊಬ್ಬರ ದನಗಳು ತರಬಿ ಗೊಬ್ಬರ ಹಾಕಿ ಹೊಲಕ್ಕೆ, ಸತ್ತು ಕಳ್ಕೋದು ಬೇಡ, ಲಾಭ ಆಗಲಿ ಲಾಸ್ ಆಗಲಿ ಕಲ್ಲಂಗಡಿ ಹಾಕಮ್ಮಂತ ಮಾತಾಡ್ಕೊಂಡಿವಿ ರೀ. ಆಮೇಲೆ ಎಲ್ಲರೂ ಹ್ಞೂ ಅಂದಿವಿ, ಅವಾಗ ನಮ್ಮ ಮನೆಯವರು ಕಲ್ಲಂಗಡಿ ಹಾಕ್ಲಕ್ಕ ಟ್ರೈ ಮಾಡಿದ್ರು. ಎಲ್ಲರೂ ಒಪ್ಪಿಗೆ ಮೇಲೆ ಒಂದು ಬೆಳೆಗೆ ಹೋಗ್ಬಿಡ್ತೀವಿ? ಹ್ಞೂ, ಎಲ್ಲರೂ ಒಪ್ಪಿಗೆ ಮೇಲೆ ಮಾಡ್ತೀವಿ ರೀ. ಅಂದ್ರೆ ಹೊಸ ಬೆಳೆಗೆ ಹೋಗುವಾಗ ಈಗ ಹಳೆ ಬೆಳೆ ಉಳಿದು ಎಲ್ಲ ಮಾಮೂಲಾಗಿ ಹಾಕ್ಬೇಕು? ಮಾಮೂಲಾಗಿ ಹಾಕ್ತಾರೆ ಅವರು, ಅಂದ್ರೆ ನನ್ನ ಮನಸ್ಸಿಗೆ ಇದು ಬೇಡ ನಂಗಾಯ್ತ ಬೇಡ ಮತ್ತೊಂದು ಹಾಕಮ್ಮಂತೀವಿ ರೀ. ಒಂದು ಸ್ವಲ್ಪ ಎದಕ್ಕೆ ಲಾಭ ಜಾಸ್ತಿ ಕಾಣ್ತಾ ಅದಕ್ಕೆ ಹೋಗ್ಬೇಕನ್ನೋದು, ಯಾಕಂದ್ರೆ ಮಕ್ಕಳು ಸಾಲಿ ಅದಲ್ಲ, ಅದಕ್ಕೆಲ್ಲ ಟ್ರೈ ಮಾಡಿ ನೋಡ್ಬೇಕಾಯ್ತು, ಅಷ್ಟು ಮಂದಿ ಮಾತಾಡ್ಕೊಂಡು ಲಾಸ್ ಆಗ್ಲಾರ್ದಂಗೆ ಹೋಗ್ಬೇಕಂತ ಮಾಡ್ಕೊಂಡು ಹೊಂಟಿವಿ ರೀ. ಮಕ್ಕಳಿಗೆ ಏನು ಓದಿಸ್ತಾ ಇದ್ದೀರಮ್ಮ, ಏನು ಶಾಲೆ ಕಲಿಸ್ತಾ ಇದ್ರಿ ಮಕ್ಕಳಿಗೆ? ಹೇಗೆ ಅವ್ರಿಗೂ ಕೃಷಿ ಜ್ಞಾನನೂ ಭಾಳ ಮುಖ್ಯ, ಯಾಕಂದ್ರೆ ಮಣಿತನ ಉದ್ಯೋಗ ಒಕ್ಕಲ್ತನ, ಅವ್ರಿಗೂ ಕೃಷಿ ಬಗ್ಗೆ ಮಾಹಿತಿ ಇರಬೇಕು, ಹೇಗೆ ಬೆಳೆಸ್ತಾ ಇದ್ರಿ ಮಕ್ಕಳನ್ನೆಲ್ಲ? ಮಕ್ಕಳು ನೋಡ್ರಿ, ಸೂಟಿಯಾಗಿ ಬಂದು ಅಂದ್ರೆ ಅವು ನಾವು ಏನು ಕೆಲಸ ಮಾಡ್ತೀವಿ ಅವರು ಮಾಡ್ತಾರೆ. ಒಬ್ಬವ ಸಿವಿಲ್ ಇಂಜಿನಿಯರ್ ನೌಕರಿ ಮಾಡಕತ್ತಾನ್ರಿ ಬೆಂಗಳೂರಿಗೆ, ಈಗ ಲಾಕ್ಡೌನ್ದಾಗ ಬಂದಿದ್ದನ್ರಿ, ಅವನು ಎಲ್ಲ ಟ್ಯಾಕ್ಟ್ರಿ ಓಡಿಸ್ತಾನ್ರಿ, ಗದ್ದಿಗಳು ಹೊಡಿತಾನ, ಇವು ದನಗಳು ಕಾಯ್ತಾನ, ದನಗಳಿಗೆ ಮೇವು ಹಾಕ್ತಾನ, ಎಲ್ಲ ಮಾಡ್ತಾನ್ರಿ. ಒಬ್ಬ ಒಕ್ಕಲತ್ ಕಲೀಲಕತ್ತಾನ್ರಿ ಬೆಳಗಾವ್ದಾಗ, ಅವನು ಬಂದಂದ್ರೆ ಅವನು ಎಲ್ಲ ಕೆಲಸ ಮಾಡ್ತಾನ್ರಿ ನಮ್ಮ ಸಂಗಟ. ಅವ್ರು ಬಂದರೆ ನಮ್ಗೆ ಒಂದು ಸ್ವಲ್ಪ ಬಿಡು ಆಗ್ತದೆ ಗಂಡ ಹೆಡ್ತೀವಿ. ಹ್ಞೂ ಹ್ಞೂ, ಮಾಡ್ತಾರೆ ಮಾಡ್ತಾರೆ ಅವರು. ಹ್ಞೂ, ಅವ್ರೇನು ಒಲ್ಲೆ ಅನ್ನಲ್ರಿ, ಅವ್ರು ಮಾಡ್ತಾರ್ರಿ. ಅಂದರೆ ಅವ್ರಿಗೂ ಆಸಕ್ತಿ ಇದೆ ಒಕ್ಕಲ್ತನದ? ಅದಾದ್ರೆ ಆಸಕ್ತಿ ಆದ್ರಿ, ಹೊಲ ಮನೆ ಉಳಿಸ್ಬೇಕನ್ನೋದು ಒಂದು ಮನುಷ್ಯನಿಗೆ. ಹಾ, ಇಲ್ಲ ನಾವು ಬಿಟ್ಟಿವಿ ಅಂದ್ರೆ ಎಲ್ಲರು ಬಿಡ್ತಾರಂತ ನಾವು ಮಕ್ಕಳಿಗೆ ಶಾಲೆ ಕಲಿಸಿವಿ ರೀ ಅಂದ್ರೆ ಅವರು ಮಾಡ್ತಾರೆ, ಬೇಸರ ಮಾಡ್ಕೋಲ್ಲ. ಈಗ ಹೇಗೆ ಅನಿಸ್ತದೆ ನಿಮಗೆ ಸಾವಯವ ಕೃಷಿ ಮಾಡಾಕತ್ತಿದ ಮೇಲೆ ಉಳಿತಾಯ ಆಗ್ತಾ ಇದೆಯಾ ಹಣದಲ್ಲಿ, ಅಥವಾ ಖರ್ಚು ಸಾವಯವ ಕೃಷಿಯಿಂದ ಜಾಸ್ತಿ ಆಗಾಕತ್ತೈತೆ ಅಂತೀರಿ? ಹೇಗೆ ಖರ್ಚು ಜಾಸ್ತಿ ಇಲ್ರಿ, ಉಳಿತಾಯ ಆಗ್ತದ. ಇದು ಬೀಜ ಗೊಬ್ಬರ ಅಂತರು ತಗೊಳ್ಳೋದೇ ಇಲ್ಲ ಅಂದಾಗ ಮತ್ತೆ ಅದು ಉಳಿತಾಯ ಗೊಬ್ಬರಲಿಂದ ಉಳಿತಾಯ ಆಗ್ಲಕತ್ತದ್ರಿ ನಮ್ಗೆ, ಬೀಜದ ಅಷ್ಟೇ ಖರ್ಚಲ್ರಿ ನಮ್ಗೆ. ಹ್ಞೂ ಹ್ಞೂ, ಉಳಿದದ್ದು ಎಣ್ಣೆ ಗೊಬ್ಬರ ಎಲ್ಲ ನೀವೇ ತಯಾರು ಮಾಡ್ಕೊಂಡು ಬಳಸ್ತಾ ಇದ್ರಿ? ಹ್ಞೂ, ನಾವೇ ತಯಾರು ಮಾಡಿ ಬಳಸ್ತೇವ್ರಿ, ಅದರದ್ದೇ ಒಂದು ಸ್ವಲ್ಪ ಲಾಭ ಆಗ್ಲಕತ್ತದ್ರಿ ನಮ್ಗೆ. ಈಗ ನೋಡ್ರಿ, ಭಾಳಷ್ಟು ಮಂದಿ ಗೃಹಿಣಿಯರು, ಭಾಳಷ್ಟು ಭೂಮಿ ಇರ್ತದೆ, ಎಲ್ಲ ಅನುಕೂಲತೆಗಳು ಇರ್ತಾವೆ, ಆದರೆ ಆಸಕ್ತಿ ತೊಗೊಳಲ್ಲ ಒಕ್ಕಲ್ತನ. ಏನು ಒಕ್ಕಲ್ತನ, ಎಲ್ಲ ಲಾಸದ ಬಿಡು, ಏನು ಒಕ್ಕಲ್ತನ ಮಾಡೋದು, ಯಾರಿಗೆ ಲೀಸ್ ಕೊಟ್ಟು ಏನೇನು ಮಾಡಿ ಮಾಡ್ತಿರ್ತಾರೆ, ಅಂಥವ್ರಿಗೆ ಏನು ಹೇಳ್ತೀರಿ ನೀವು? ನೋಡ್ರಿ, ಒಂದ್ಸಲ ಲಾಭ ಆಗ್ತದ, ಒಂದ್ಸಲ ಲಾಸ್ ಆಗ್ತದ್ರಿ, ಲಾಸ್ ಆಗ್ಯದಂತ ಬಿಡಬಾರ್ದ್ರಿ. ಈ ವರ್ಷ ನಮ್ದೆಲ್ಲ ಮಳೆ ಬಂದು ಕವಳಿ ಎಲ್ಲ ಹರ್ಕೊಂಡೋಯ್ತು, ಎಲ್ಲ ಅತ್ತೆ ಎಲ್ಲ ಮಾಡಿದೆ. ಈಗ ಕಲ್ಲಂಗಡಿ ಹಾಕಿಸಿನ ಬ್ಯಾಸಿಗೆನ ತಕೋಬೇಕಂತ ಈಗ ಹಾಕಿವ್ರಿ, ಅದು ಮಾಡೋಟ್ ಮಾಡೋದ್ರಿ, ಅದು ಮುಂದೆ ದೇವ್ರ ಕಡೆ ಮಾತ್ರ. ನಾವು ನಿಷ್ಠೆಯಿಂದ ಕಷ್ಟಪಟ್ಟು ಮಾಡ್ಬೇಕು ಮಾಡ್ಬೇಕ್ರಿ. ಭೂಮಿಗೆ ದುಡಿದ್ರೆ ಫೇಲ್ ಆಗಲ್ರಿ, ಏನು ಒಂದ್ಸಲ ಹೋಗ್ತದ ಮತ್ತೆ ಹಾ ಬರ್ತದ್ರಿ. ಮತ್ತೇನು ಸುಧಾರಣೆಗಳನ್ನ ಮಾಡ್ಕೋಬೇಕಂತಿದೆ ನಿಮಗೆ? ಒಬ್ಬ ಗೃಹಿಣಿಯಾಗಿ ಕೃಷಿಯಲ್ಲಿ ಆಸಕ್ತಿಯನ್ನು ತೋರಿಸ್ತದೆ, ನೀವು ಕಾಯಿಪಲ್ಲೆ ಸ್ವಂತ ಬೆಳೆಯಾಕತ್ತೀರಿ, ಮನೆಯಲ್ಲಿ ಕೆಲಸಗಳು ಮಾಡ್ಕೊಂಡು, ಹೊಲದ ಕೆಲಸ ಮಾಡ್ಕೊಂಡು, ಮತ್ತು ದನಗಳ ಸಾಗಾಣಿಕೆಯನ್ನು ಮಾಡಿ ಎಲ್ಲ ಮಾಡ್ಕೊಂಡು ಹೋಗೋದು ಅಂತಂದರೆ ಭಾಳ ಕಷ್ಟ ಅಂತ ಅನಿಸುತ್ತೆ. ಆದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ಕೊಂಡು ಬದಲಾವಣೆಯನ್ನು ಮಾಡ್ಬೇಕಂತ ವಿಚಾರಿದೆ ನಿಮಗೆ? ನಮ್ಗಿನ್ನೂ ಹೆಚ್ಚಿಗೆ ಮಾಡೋದಂದ್ರೆ ಇನ್ನೂ ಕುರಿ ಸಾಕೋಣೆ ಮಾಡ್ಬೇಕನ್ನೋದಾದ್ರಿ ನನ್ನ ತಲೆಯಾಗ, ಇನ್ನೂ ಕೋಳಿ ಮಾಡ್ಬೇಕನ್ನೋದಾದ್ರಿ, ಆದ್ರೆ ನಮ್ಮ ಮನೆಯವ್ರು ಒಪ್ಪವಲ್ರಿ ನನಗೆ. ಹ್ಞೂ, ಅವ್ರು ಬೇಡ ಅನ್ನಕತ್ತೀರಿ, ನನಗಿನ್ನೂ ಹೆಚ್ಚಿಗೆ ಮಾಡ್ಬೇಕನ್ನೋ ಆಸೆ ಆದ ನೋಡ್ರಿ. ಊರು ಬಿಟ್ಟು ಹೊಲದಲ್ಲಿನ ಮನೆ ಮಾಡಿ ಇಟ್ಕೊಂಡಿರಿ, ಏನಸ್ತು ನಿಮ್ಗೆ ಹೊಲದಲ್ಲಿನ ಮನೆ ಮಾಡಿ ಇಟ್ಕೊಂಡ್ರೆ ಹೇಗೆ ಆಗ್ತಾ ಇದೆ ನಿಮ್ಮ ಬದಲಾವಣೆಗಳು? ನನಗೆ ಹೊಲ್ದಾಗ ಇರೋದೇ ಚಲೋ ಅನಿಸೆ, ಹೊಲ್ದಾಗ ಏನ್ರಿ, ನಾನು ಊರಾಗ ಹೋಗಿ ಈಗ ಎಲ್ಲ ಮನೆ ಕಟ್ಟಬೇಕ್ರಿ, ಅಂದ್ರೆ ನಾವು ಹೋದ್ರೆ ಇಲ್ಲಿಗೆ ಬರ್ಲಕ್ಕಾಗಲ್ಲ, ಇಲ್ಲೇ ಇದ್ರೆ ಒಂದು ಸ್ವಲ್ಪ ಸಹಾಯನ ಆಗ್ತದ ಅವ್ರಿಗೆ, ಹೊಲನು ಇದು ಇರ್ತದಂತ ನಾ ಹೊಲ್ದಾಗ ಇರ್ಬೇಕಂತ ಆಸೆ ಆದ ನೋಡ್ರಿ ನನಗೆ. ಯಾವಾಗಾದ್ರೂ ನಿಮ್ಮ ಮನೆಯವ್ರ ಜೊತೆ ನೀವು ಒಕ್ಕಲತನದ ಕೆಲಸ ಜೊತೆ ವಾದ ವಿವಾದಗಳು, ಇಲ್ಲ ಅದನ್ನು ಬ್ಯಾಡ ಅಂತಂದೆ ನೀವು ಹಾಕಿದ್ರಿ, ಇಲ್ಲ ನೀ ಹಾಕಿದ್ ನೀ ಹೇಳಿದೆ ಅದಕ್ಕೆ ಸಲಹೆ ಹಾಕಿದೆ ಲಾಸ್ ಆತ್ ನೋಡು ನಿನ್ನ ಮಾತು ಕೇಳಿದೆ ಅಂತಕ್ಕಂಥ ವಾದ ವಿವಾದಗಳು ಆಗ್ತಾವೆ ಯಾವಾಗಾರು? ಇಲ್ಲ ಇಲ್ಲರಿ, ಅದು ಮಾತ್ರ ವಾದ ಮಾಡಲ್ಲ. ಯಾಕಂದ್ರೆ ನಾವು ಇಬ್ಬರು ಕೂಡೆ ಮಾಡ್ತಿರ್ತೀವಿ, ವಾದದ್ದೇನು ಪ್ರಶ್ನೆ ಇಲ್ಲರಿ. ವಾದದ್ದು ಹೋಯ್ತು, ಮತ್ತೆ ಈಗ ಕಷ್ಟ ಮಾಡೀವಿ ಹೋಯ್ತಂದ್ರೆ ಒಬ್ರಿಗೊಬ್ರು ಮಾರಿ ಇದು ಮಾಡ್ಕೊಳ್ಳೋದು ಚಲೋ ಅಲ್ಲಲ್ರಿ. ಈಗ ತಾಳ್ಮೆಯಿಂದ ಹೋಗ್ಬೇಕು, ಮತ್ತೆ ತೊಕೋಬೇಕಂತ ತಲೆ ಇರ್ತದ್ರಿ ನನಗೆ ಮಾತ್ರ. ಅವ್ರಿಗೇನು ಅನ್ನಕ್ಕೆ ಹೋಗಲ್ಲ, ನಮ್ಗೆ ಅವ್ರು ಏನು ಅನ್ನಲ್ಲ. ಮತ್ತೆ ಆಕಳ ಒಂದು ಗೋಮೂತ್ರ ಇರಬಹುದು, ಆಕಳದನ್ನ ಯಾವ ರೀತಿ ನಿಮ್ಮ ಕುಟುಂಬಕ್ಕೆ ಆಕಳಗಳಿಂದ ಉಪಯೋಗ ಆಗ್ತಾ ಇದೆ? ಆಕಳ ಆಕಳಿಂದ ಇದು ಹಾಲು ಮೊಸರು ತುಪ್ಪ ಇದೆಲ್ಲ ಅದರಿಂದ ಉಪಯೋಗ ಆಗ್ಲಕತ್ತಿದ್ರಿ ನಮ್ಗೆ. ಮತ್ತೆ ಗೋಮೂತ್ರ ಅದು ನೀವೇನಾದ್ರೂ ಬಳಸ್ತಾ ಇದ್ದೀರಾ? ಗೋಮೂತ್ರ ಏನಾದ್ರೂ ಅದ್ರದ್ದು ಉಪಯೋಗ ಮಾಡ್ಕೋತಾ ಇದ್ದೀರಾ? ಮತ್ತೆ ಕೃಷಿಗಲ್ದೆ ಅದು ಏನ್ರಿ, ಒಂದ್ ಸ್ವಲ್ಪ ಕೆಮ್ಮು ನೆಗಡಿ ಹಿಂಗೇನಾನ ಬಂದಾಗ, ಇಲ್ಲ ಒಂದ್ ಸ್ವಲ್ಪ ಮನ್ಸಿಗೆ ಸುಸ್ತಾದಾಗ ಇದ ಆಕಳ ಪೂಜೆ ಮಾಡ್ತೇನ್ರಿ. ಶ್ರಾವಣ ಒಂದ್ ತಿಂಗಳ ಇದು ಸಂಕ್ರಾಂತಿಗೆ ಅದಕ್ಕೆ ಆಕಳ ಮನೆಗೆ ಹೋಗಿಸ್ಕೊಳಕ್ ಬೇಕು ನಮ್ಗೆ. ಮತ್ತೆ ಯಾವಾಗ ಅಮಾಸಿ ರವಿವಾರ ಅಮಾಸಿ ಬಂತಂದ್ರೆ ಆಕಳು ಪೂಜೆ ಮಾಡ್ತೇನ್ರಿ ನಾನು. ಹಂಗೆಲ್ಲ ಆಕಳು ಬೇಕೇ ಅಂತೇಳಿ ಹಂಗೆ ಮಾಡಿ ಆಕಳು ಇಟ್ಕೊಂಡೇನ್ರಿ ನಾನು. ಮೊದಲಿಂದನೇ ಇದನ್ನು ಮಾಡ್ಕೊತೇ ಏನ್ರಿ ನಾನು. ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ಮಂದಿಗೆಲ್ಲ ಕೊರೋನಾ ಬಂತು, ಗೋಮೂತ್ರ ಎಲ್ಲ ಉಪಯೋಗ ಮಾಡಿದೀವಿ ಅಂತ ಹೇಳಿದ್ರೆ, ನೀವೇನಾದರೂ ಮಾಡಿದಿರುವ ಗೋಮೂತ್ರವನ್ನು? ನಾವು ಮಾಡೀವ್ರಿ. ನಾನು ದಿನ ಮುಂಜಾನೆ 8 ದಿವಸ ಆಕಳು ಉಚ್ಚಿ ತಗೊಂಡು 4 ಪದ್ರ ಬಟ್ಟಿ ಮಾಡಿ ಅದು ಸೋಸಿಗೇಸಿಂದ ಮಕ್ಕಳಿಗೆ ಆದ್ರೆ ಗೊತ್ತಿಲ್ಲದ ಹಾಕೇನ್ರಿ, ನಾವಿಬ್ರು ಗೊತ್ತಿದ್ದೇ ಕುಡಿದೀವ್ರಿ ಅದನ್ನ. ಹಾ ಕುಡಿದೀವ್ರಿ. ಅದರಿಂದ ಪರಿಣಾಮ ಆಗಿದೆ ನಿಮಗೆ? ಒಳ್ಳೆ ಪರಿಣಾಮ, ಒಳ್ಳೆ ಪರಿಣಾಮ ಆಗ್ಯಾದ್ರಿ. ಈಗನು ಒಂದ್ ಸ್ವಲ್ಪ ಕೆಮ್ಮು ಬಂದ್ರ ನಾವು ತಗೊಂಡು ಕುಡಿತೀವ್ರಿ ಅದನ್ನ. ಹಾ ಕುಡಿತೀವ್ರಿ. ಒಳ್ಳೇದು ಗಿರಿಜಾ ಅವರೇ, ಇದುವರೆಗೆ ನಿಮ್ಮ ವಿಚಾರ ನೋಡ್ರಿ, ಸಾವಯವ ಮನೆ ಕೆಲಸದ ಜೊತೆ ಹೊಲದ ಕೆಲಸ ಮಾಡ್ಕೊಳಕತ್ತೀರಿ, ಜೊತೆಗೆ ಸಾವಯವ ಕೃಷಿ, ತರಕಾರಿ, ಆಕಳಗಳ ಸಾಕಾಣಿಕೆ ಇಂಥವೆಲ್ಲ ಮಾಡ್ತಾ ಇದ್ದೀರಿ. ಮನೆಯಲ್ಲಿ ಮಹಿಳೆ ಆದಂತವ್ರು ನಿಮ್ಮ ಒಂದು ವಿಚಾರವನ್ನ ಗಮನಿಸಿ ಮಹಿಳೆಯರು ಕೃಷಿ ಜೊತೆ ಮುಂದೆ ಬಂದರೆ, ಮನೆಯವ್ರ ಜೊತೆ ಮುಂದೆ ಬಂದರೆ, ಖಂಡಿತ ಒಕ್ಕಲಿನಲ್ಲಿ ಬದಲಾವಣೆಗಳನ್ನು ಸುಧಾರಣೆಗಳನ್ನು ತರಲಿಕ್ಕೆ ಸಾಧ್ಯತೆ ಇದೆ. ಇದುವರೆಗೆ ನಿಮ್ಮ ವಿಚಾರವನ್ನು ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ರೈತ ಮಹಿಳೆಯರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಬಳೆಚಕ್ರ ಗ್ರಾಮದ ರೈತ ಮಹಿಳೆ ಗಿರಿಜಾ ಅವರ ಸಾವಯವ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಈಗ ಕೇಳಿ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಭಾರತದ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ಮುಂದಿನ 5 ದಿನಗಳಲ್ಲಿ ಯಾವುದೇ ಮಳೆಯಾಗುವ ಸಾಧ್ಯತೆ ಇರುವುದಿಲ್ಲ. ಇನ್ನು ಗರಿಷ್ಠ ಉಷ್ಣಾಂಶ 36-37 ಡಿಗ್ರಿ ಮತ್ತು ಕನಿಷ್ಠ ಉಷ್ಣಾಂಶ 20 ಡಿಗ್ರಿ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 26-40 ಮತ್ತು ಕನಿಷ್ಠ 11-15 ಇರುವ ಸಾಧ್ಯತೆ ಇದೆ. ಇನ್ನು ಗಾಳಿಯ ವೇಗ 14-17 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇರುತ್ತದೆ. ರೈತ ಬಾಂಧವರೇ, ಇದೊಂದು ವಿಶೇಷ ಸೂಚನೆ. ಮಳೆಯ ಮುನ್ಸೂಚನೆಗಾಗಿ ಮೌಸಮ್ ಮತ್ತು ಮೇಘದೂತ್ ಹಾಗೂ ಗುಡುಗು ಸಿಡಿಲಿನ ಮುನ್ಸೂಚನೆಗಾಗಿ ದಾಮಿನಿ ಮೊಬೈಲ್ ಆ್ಯಪ್ಗಳನ್ನು ಬಳಸತಕ್ಕದ್ದು. ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಸಾಮಾನ್ಯವಾಗಿ ರೈತ ಬಾಂಧವರು ಕೈಗೊಳ್ಳಬೇಕಾದಂತಹ ಕ್ರಮಗಳಂದರೆ, ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹಿಸಲು ಸೂಕ್ತ ಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಬೆಳೆ ಕಟಾವಾದ ನಂತರ ಬೆಳೆಯ ಅವಶೇಷವನ್ನು ಸುಡದೆ ತ್ಯಾಜ್ಯ ವಿಭಾಜಕವನ್ನು ಅಳವಡಿಸಿಕೊಂಡು ಅದನ್ನು ಎರೆಹುಳು ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ತಯಾರಿಸಲು ಬಳಸಬೇಕು. ಇನ್ನು ಹಿಂಗಾರು ಬೆಳೆ ಕಟಾವಾದ ಕೂಡಲೇ ಮಾಗಿ ಉಳುಮೆ ಮಾಡಿದರೆ ಮಣ್ಣಿನಲ್ಲಿ ಕೋಶಾವಸ್ಥೆಯಲ್ಲಿರುವ ಕೀಟಗಳು ನಾಶವಾಗುವುದಲ್ಲದೆ ಮಳೆ ನೀರಿನ ಶೇಖರಣಾ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇನ್ನು ಕಲ್ಲಂಗಡಿ ಬೆಳೆಯನ್ನು ಬೆಳೆದಿರುವಂತಹ ರೈತ ಬಾಂಧವರು ಬಿಸಿಲು ಹೆಚ್ಚಾಗಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಯಲು ಬೋರಾನ್ 5% ಹಣ್ಣಿನ ಮೇಲೆ ಸಿಂಪಡಿಸಬೇಕು. ಕಲ್ಲಂಗಡಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ನಿರ್ವಹಣೆಗಾಗಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಹಾಕಬೇಕು. ನಂತರ ಕಲ್ಲಂಗಡಿ ಅಥವಾ ಕರಬೂಜ ಬೆಳೆಯಲ್ಲಿ ಬರುವ ಹಣ್ಣು ನೊಣದ ಬಾಧೆಯನ್ನು ತಡೆಯಲು ಹೆಕ್ಟರ್ಗೆ 15 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ಇನ್ನು ಕಡಲೆ ಬಿತ್ತನೆಯು ಕಟಾವಿಗೆ ಬಂದಿದ್ದು ತಾಪಮಾನ ಅಧಿಕವಾಗುತ್ತಿರುವುದರಿಂದ ಕಾಯಿ ಉದುರುವುದನ್ನು ತಡೆಯಲು ಬೆಳಗಿನ ಸಮಯದಲ್ಲಿ ಕಟಾವು ಮಾಡಬೇಕು. ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ಅನ್ನು ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟೋವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ. ತೊಗರಿ ಬೆಳೆ ರಾಶಿಯಾದ ನಂತರ ಆ ಭೂಮಿಯನ್ನು ಮಾಗಿ ಉಳುಮೆ ಮಾಡಬೇಕು. ಇದರಿಂದಾಗಿ ಭೂಮಿಯಲ್ಲಿ ಕೋಶಾವಸ್ಥೆಯಲ್ಲಿರುವ ಕೀಟಗಳನ್ನು ನಿರ್ಮೂಲನೆ ಮಾಡಬಹುದು. ಜೋಳವು ಕಟಾವಿನ ಹಂತದಲ್ಲಿದ್ದು ಹವಾಮಾನ ಮುನ್ಸೂಚನೆಗೆ ಅನುಗುಣವಾಗಿ ಆದ್ಯತೆಯ ಮೇರೆಗೆ ಕಟಾವನ್ನು ಮಾಡಬೇಕು. ಸೂರ್ಯಕಾಂತಿಯಲ್ಲಿ ಆಲ್ಟರ್ನೇರಿಯಾ ಅಂಗಮಾರಿ ರೋಗದ ಹತೋಟಿಗಾಗಿ 2 ಗ್ರಾಂ ಮ್ಯಾಂಕೋಜೆಬ್ ಅಥವಾ 1 ಮಿಲಿಲೀಟರ್ ಹೆಕ್ಸಾಕೋನೋಜೋಲನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಭತ್ತದಲ್ಲಿ ಕಾಂಡ ಕೊರೆಯುವ ಹುಳುವಿನ ನಿಯಂತ್ರಣಕ್ಕಾಗಿ 2 ಮಿಲಿಲೀಟರ್ ಕ್ಲೋರೋಫೈರಿಫಾಸ್ 20 EC ಅಥವಾ 2 ಮಿಲಿಲೀಟರ್ ಪ್ರೊಫೆನೋಫಾಸ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಭತ್ತದಲ್ಲಿ ದುಂಡಾಣು ಅಂಗಮಾರಿ ರೋಗ ಹತೋಟಿ ಮಾಡಲು 0.6 ಗ್ರಾಂ ಸ್ಟ್ರೆಪ್ಟೋಮೈಸಿನ್ ಸಲ್ಫೇಟ್ ಮತ್ತು 3 ಗ್ರಾಂ COC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಇನ್ನು ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯ ಅವಕಾಶ ಕಡಿಮೆ ಇರುವುದರಿಂದ ಆದಷ್ಟು ಬೇಗನೆ ಕಟಾವು ಮಾಡಿ ಬಿಸಿಲಿನಲ್ಲಿ ಒಣಗಿಸಬೇಕು. ಮಾವಿನ ಬೆಳೆಯಲ್ಲಿ ನೀರಿನ ಅನುಕೂಲತೆ ಇದ್ದಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ನೀರುಣಿಸಬೇಕು. ಇನ್ನು ಜಾನುವಾರುಗಳಿಗೆ ಸಂಬಂಧಿಸಿದಂತೆ ಬೇಸಿಗೆ ದಿನಗಳು ಆರಂಭಗೊಂಡಿದ್ದು ಹೈನುರಾಸುಗಳಿಗೆ ಶುದ್ಧ ನೀರು ಸದಾ ಲಭ್ಯವಿರುವಂತೆ ಎಚ್ಚರ ವಹಿಸಬೇಕು. ಇದರಿಂದ ಹಾಲಿನ ಇಳುವರಿ ಮತ್ತು ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಸಾಧ್ಯವಾಗುತ್ತದೆ. ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಮೇಲ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು ಮತ್ತು ಬಿಳಿ ಬಣ್ಣವನ್ನು ಬಳಿಯಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ವಾತಾವರಣವೂ ಸಿಗುತ್ತದೆ. ಇದುವರೆಗೂ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಮಾಹಿತಿ ಮಾಡಿಕೊಟ್ಟವರು ಶ್ರೀದೇವಿ. ಈಗ ಕೇಳಿ ಹುಲಿ ಹೈದರ್ ಗ್ರಾಮದ ಮಾರೆಪ್ಪ ಹಾಗೂ ಸಂಗಡಿಗರಿಂದ ತತ್ವ ಪದಗಳನ್ನು. ನೋಡೋ ಖಾಲಿ ಜೋತೆ ಒಂದು ಎತ್ತ ಜೋತೆಯ ಬೆಳಕು ಸುತ್ತ ನಾಡಿನ ತುಂಬೆಲ್ಲ ಹರಿತಾಯ್ ಆಕಾಶದಿಂದ ಇಳಿದು ಬರುವ ಜಗ ಬೆಳಗುತ್ತಿತ್ತ ಆಕಾಶದಿಂದ ಇಳಿದು ಬರುವಳಗ ಜಗ ಬೆಳಗುತ್ತಿತ್ತ ಬಸವರಾಜರ ಎದರಿಯ ನಿಂದ ಪ್ರಜ್ಜಲ ಸುತ್ತಲಿದ್ದಾಯ ಜಲಸುತ್ತಲಿದ್ದ ಅಂಕಲಿ ಮಠದ ಪುಣ್ಯ ಕ್ಷೇತ್ರವನ್ನು ಜ್ಯೋತಿ ಒಂದು ಇತ್ತ ಜ್ಯೋತಿಯ ಬೆಳಕು ಸುತ್ತ ನಾಡಿನ ತುಂಬೆಲ್ಲ ಹರಿತಾರೆ ಅಣಿಯಲ್ಲಿ ಮೂತೆ ಕುಂಕುಮ ತಿಲಕ ಬಾಳ ಚಂದ ಇತ್ತ ಅಣಿಯಲ್ಲಿ ಮೂತೆ ಕುಂಕುಮ ತಿಲಕ ಬಾಳ ಚಂದ ಇತ್ತ ಹಸಿರು ಪದ ಕುಂದರೆ ಮಠವೆಲ್ಲ ತುಂಬುತ್ತಿತ್ತ ಹಸಿರು ಬಂದ ಕುಂದರೆ ಮಠವೆಲ್ಲ ತುಂಬುತ್ತಿತ್ತ ಅಂಕಲಿ ಮಠದ ಪುಣ್ಯ ಕ್ಷೇತ್ರವನ್ನು ಜ್ಯೋತಿ ಒಂದು ಇತ್ತ ಜ್ಯೋತಿಯ ಬೆಳಕು ಸುತ್ತ ನಾಡಿನ ತುಂಬೆಲ್ಲ ಹರಿತ ನಡಗುತ್ತಿತ್ತ ಕುದರಿ ಅವರು ಏರಿ ಬರುವಾಗ ದಾರಿ ನಡಗುತ್ತಿತ್ತ ಬಂದು ಕುಂತರೆ ಗುಲಗುಳ ಮಕವು ಕುಲು ಕುಲು ನಗುತ್ತಿತ್ತ ಬಂದು ಕುಂತರೆ ಬಂಗುಳ ಮಕವು ಕುಲು ಕುಲು ನಗುತ್ತಿತ್ತ ಅಂಕಲಿ ಮಠದ ಪುಣ್ಯ ಕ್ಷೇತ್ರವ ಜ್ಯೋತಿ ಒಂದು ಇತ್ತ ಜ್ಯೋತಿಯ ಬೆಳಕು ಸುತ್ತ ನಾಡಿನ ತುಂಬೆಲ್ಲ ಹರಿತಾಯ್ ಸುವರ ತಾರೀಕು ಇಪ್ಪತ್ತ ಮೂರು ಅರಣ ಆಗಿ ಆಯ್ತ ಸುವರ ತಾರೀಕು ಇಪ್ಪತ್ತ ಮೂರು ಅರಣ ಆಗಿ ಆಯ್ತ ಅರಣಾಗ್ನಿದ ಗುರು ನಮ್ಮನ್ನು ಬಿಟ್ಟು ಹೋಗದಾಯ್ತಾಯ್ ಅಪ್ಪ ನಮ್ಮ ನಗಲಿದ ಮೇಲೆ ಕಳೆಯಲಂಗವತ್ತ ಅಪ್ಪ ನಮ್ಮ ನಗಲಿದ ಮೇಲೆ ಕಳೆಯಲಂಗವತ್ತ ಅಪ್ಪ ಇಲ್ಲಿ ಓದಲಿ ನಾನು ತಿರುಗಿ ನೋಡದಾಯ್ತ ಅಪ್ಪ ಇಲ್ಲಿ ಓದಲಿ ನಾನು ತಿರುಗಿ ನೋಡದಾಯ್ತ ಕಟ್ಟಿಗೆ ಒಳಗ ಕುಂತಾನಿರು ಪರಿಧಾನವ ಮಾಡುತ್ತ ಕಟ್ಟಿಗೆ ಒಳಗ ಕುಂತಾನಿರು ಪರಿಧಾನವ ಮಾಡುತ್ತ ಚೆನ್ನಪ್ಪ ದರೆಯಳ ಮೆರೆಯುವ ತನ್ನ ಊರಿನ ಉಗಾರು ಚೆನ್ನಪ್ಪ ಕವಿಯಲು ಕಟ್ಟಿ ಆಡಿದಾರು ಅಂಕಲಿ ಮಠದೊಳಗ ಕವಿಯಲು ಬರೆದು ಆಡಿದವರು ಅಂಕಲಿ ಮಠದೊಳಗ ಅಂಕಲಿ ಮಠದ ಪುಣ್ಯ ಕ್ಷೇತ್ರವನ್ನು ಜ್ಯೋತಿ ಒಂದು ಇತ್ತ ಜ್ಯೋತಿಯ ಬೆಳಕು ಸುತ್ತ ನಾಡಿನ ತುಂಬೆಲ್ಲ ಹರಿತ ಸಂತದ ಶಿವಶರಣಮ್ಮ ಸಂತದ ಗುಡದ ಶಿವಶರಣಮ್ಮ ನಿಮ್ಮಡೆಯಲ್ಲಿ ನಾ ಬಂದೆ ಕೃಪೆ ಮಾಡಿ ಸಾಲವಮ್ಮ ನೀ ನನ್ನ ತಾಯಿ ಕೃಪೆ ಮಾಡಿ ಸಾಲವಮ್ಮ ನೀ ನನ್ನ ತಾಯಿ ತಿಳಿಯದೆ ನಿಮ್ಮನ್ನಗಲಿ ತಿರುಗಿ ತಿರುಗಿ ನಾ ಬಂದೆ ತಿಳಿಯದೆ ನಿಮ್ಮನ್ನಗಲಿ ತಿರುಗಿ ತಿರುಗಿ ನಾ ಬಂದೆ ತಿಳಿದು ನೋಡಿ ಸಾಲವಮ್ಮ ತಾಯಿ ಶಿವಶರಣಮ್ಮ ನಿಮ್ಮ ಮನೆಯಲ್ಲಿ ನಾ ಬಂದೆ ಕೃಪೆ ಮಾಡಿ ನನ್ನ ತಾಯಿ. ಅಂಬಿಗಾ ನಿತ್ಯ ಗುರುಜಿ ನಮ್ಮ ಪುರಂದರ ತಮನಿ ದೂರ ಯಾರೇ ತೇರೆ ತಮನಿ ದೂರ ಕಲಿವೆಗೆ ರಾಗುಡಿ ಕರ್ಮ ಕಳೆವತಿ ಎಲ್ಲೈದೋ ನಮ್ಮ ಆಚಾರ ಬಹುಜಾನಿಗೆರೆ ಒಳಗ ಬಹು ಬರದೆಂದು ಚೀಲ ಮಾಡತಿ ಸುಜಾನ ಚೀಲ ಮಾಡತಿ ಮೂಲ ತಿಳಿಯದೆ ಕಾಲ ಕಳೆಯದಿರಿಯಾಗ ಕಾಲ ಕಳೆಯದಿರಿಯಾಗ ಚೀಲವಂತ ನಿಮಲಾಲಿ ಸಿಗಿಯಳದೆ ಮೇಲ ಬಳಿಗೆ ಹುಟ್ಟಿರುವಾಗ ಚೀಲವಂತ ನಿಮಲಾಲಿ ಸಿಗಿಯಳದೆ ಮೇಲ ಬಳಿಗೆ ಹುಟ್ಟಿರುವಾಗ ಮರಿಯ ಉಡಗಲಿಟ್ಟು ಮರಿಯ ತೊರೆವ ತರ ಲಿಂಗ ಪೂಜೆಯಡಗೈಯಾಗ ಲಿಂಗ ಪೂಜೆಯಡಗೈಯಾಗ ಎಡಗೈ ಎಂಬದು ಮಡಿ ಅಂಗಾಗಿಟ್ಟು ಹೊಡೆದ ಏಳು ನಮಗ ಒಡವಿಯಾಗುತ್ತರ ಬೀಳ್ದಾರಣ್ಣ ತೊಗಲಿನ ಬಿಸುಮಚ್ಚದುರಾಗ ತೊಗಲಿನ ಬಿಸುಮಚ್ಚದುರಾಗ ದಾರಿ ಮಾರ್ಗದಲ್ಲಿ ಎರಗೋಲಾಡುವುದು ಬಾದಮ ನಡೆಸಿಳ ವಳಿಯಾಗ ದಾರಿ ಮಾರ್ಗದಲ್ಲಿ ಎರಗೋಲಾಡುವುದು ಬಾದಮ ನಡೆಸಿಳ ವಳಿಯಾಗ ರೊಟ್ಟಿ ಬುದ್ಧಿ ನಾವು ಗದಿಗೊಂಡ ಹೋಗಿ ಮತ್ತೆ ಇಡವತಿ ತೋಳಾಗ ಮತ್ತೆ ಇಡವತಿರಿ ತೊಗಲಾಗ ಲಿಂಗ ಕಟ್ಟಿನ ಔಷಧವ ಎಳದಿ ತೊಗಲಿನ ಮೀನೊಂದರು ಮೇಗ ಲಿಂಗ ಕಟ್ಟಿನ ಔಷಧವ ಎಳದಿ ತೊಗಲಿನ ಮೀನೊಂದರು ಮೇಗ ಗಂಗಿಯ ನಮಳೆರು ಗಂಗಾವ ತೊಳೆಯದೆ ಲಿಂಗ ಉಡಿತು ಮತ್ತರು ಯಾಗ ಮುಟ್ಟಿ ಮಾಡದಿರು ಸುಜಾನ ಮುಟ್ಟಿದೊಳಗ ನೀ ಹುಟ್ಟಿ ಬಂದಿಯೋ ಇತ್ತಾರ ತಿಳಿಯೋ ಸುಜಾನ ಮುಟ್ಟಿದೊಳಗ ನೀ ಹುಟ್ಟಿ ಬಂದಿಯೋ ಇತ್ತಾರ ತಿಳಿಯೋ ಸುಜಾನ ನಾರಿ ಬಿಟ್ಟದ ಜೀರಿ ಕುಪ್ಪದ ತೋರಿ ಒಂಗುತ್ತಳ ನೀರಾಗ ತೋರಿ ಒಂಗುತ್ತಳ ನೀರಾಗ ಅದೇ ನೀರ ನಾವು ಜಳಕ ಮಾಡುತ್ತೀವಿ ಮೀಸಲು ಎಂಬುದೊಂದನು ಯಾಗ ಅದೇ ನೀರ ನಾವು ಜಳಕ ಮಾಡುತ್ತೀವಿ ಮೀಸಲು ಎಂಬುದೊಂದನು ಯಾಗ ಮೀಸಲು ಎಂಬದ ಗೋಧಿ ನೋಡಿದರೆ ಏಜಿರುವಾತ ತಮ್ಮ ಯಾಗ ವಾಸವ ದಟ್ಟಿ ಸೋಮನಾಥನು ಈಶ್ವರ ಇದ್ದನ ಗುಡಿಯಾಗ ವರುಷದ ಹಿರಿಯರಿಗೆ ನೂರು ವರುಷದ ಹಿರಿಯರಿಗೆ ಮುರಾರನ ಮೈಭವ ಬೇಗ ತಿಳಿದುಕೊಳ್ಳರಿ ನಿಮ್ಮ ಮನದೊಳಗೆ ಮುರಾರನ ಮೈಭವ ಬೇಗ ತಿಳಿದುಕೊಳ್ಳರಿ ನಿಮ್ಮ ಮನದೊಳಗೆ ಅರಿದ ನೀವು ದೈವ ಕೇಳರಿ ಯಾರ ಇದಿರಿ ನಿಮ್ಮ ನೀ ದೂರ ಯಾರ ಇದಿರಿ ನಿಮ್ಮ ನೀ ದೂರ ಕರಿವೆಗೆ ರಾಗುಡಿ ಕರ್ಮ ಕಳೆಯಲಿ ಎಲ್ಲೇ